ಇನ್ನಿರ್ಲಿಲ್ಲ, ನಾಳೆ ತನಕ ಇರೋದು ಇಲ್ಲ. ನೀನ್ ಯಾವತ್ತಾದ್ರೂ 5 ಓವರ್ನಲ್ಲಿ ಡಬಲ್ ಸೆಂಚುರಿ ಹೊಡೆದಿದ್ಯಾ? ಇಂಥ ಸ್ಕೀಮ್ ನ ದುರಾಸೆಗೆ ಬಿದ್ದು ಮೋಸ ಹೋಗ್ಬಹುದು. RBI ಹೇಳ್ತಿದೆ, ನಿಮ್ಮ ಹಣ ಸುರಕ್ಷಿತವಾಗಿಡಿ, ಜಾಣತನದಿಂದ ಹೂಡಿಕೆ ಮಾಡಿ. ಹೆಚ್ಚು ರಿಟರ್ನ್ಸ್ ನ ಹಿಂದೆ ಓಡಿದ್ರೆ ರಿಸ್ಕ್ ಕೂಡ ಅಷ್ಟೇ ಹೆಚ್ಚಿರುತ್ತೆ. ಮತ್ತೆ ಫಾಸ್ಟ್ ರಿಟರ್ನ್ಸ್ ನಿಂದ ಬಚಾವಾಗಿ, ಫಾಸ್ಟ್ ಬೌಲಿಂಗ್ ನಿಂದಲೂ. RBI ಹೇಳುತ್ತಿದೆ, ಜಾಣರಾಗಿರಿ, ಜಾಗರೂಕರಾಗಿರಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಎಫ್ಎಂ ಕಂಪನಾಂಕ 102.1 ಮೆಗಾಹರ್ಟ್ಸ್ಗಳು. ಕೇಳುಗರೆ, ಈಗ ಸಮಯ ಆಗುತ್ತಲಿದೆ 6:51. ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ. ಕೃಷಿ ರಂಗ, ರೈತ ಬಾಂಧವರಿಗಾಗಿ ಕಾರ್ಯಕ್ರಮ. ಕೃಷಿರಂಗ ಕಾರ್ಯಕ್ರಮ ಕೇಳುತ್ತಿರುವ ರೈತ ಬಾಂಧವರಿಗೆಲ್ಲ ಶರಣು, ಶರಣಾರ್ಥಿಗಳು. ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ಕೇಳಲಿದ್ದೀರಿ, ಸಿರಿಧಾನ್ಯ ಓದಲಿನ ಸಂರಕ್ಷಣೆ ಮತ್ತು ಮೌಲ್ಯವರ್ಧನೆ. ಈ ವಿಷಯ ಕುರಿತು ಡಾ ಕೆಟಿ ರಾಮಪ್ಪ ಅವರೊಂದಿಗೆ ಸಂದರ್ಶನವನ್ನು, ನಂತರ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಲಿದ್ದೀರಿ. ರೈತ ಬಾಂಧವರೇ, ಮೊದಲಿಗೆ ಕೇಳೋಣ ಡಾ ಕೆಟಿ ರಾಮಪ್ಪ ಅವರೊಂದಿಗೆ ಸಿರಿಧಾನ್ಯ ಓದಲಿನ ಸಂರಕ್ಷಣೆ ಮತ್ತು ಮೌಲ್ಯವರ್ಧನೆ ಈ ಕುರಿತು ಸಂದರ್ಶನವನ್ನ. ರೈತ ಬಾಂಧವರಿಗೆಲ್ಲ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಓದಲು ಸಿರಿಧಾನ್ಯದ ಒಂದು ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಕುರಿತು ನಮ್ಮ ಕೇಳುಗರಿಗೆ ಮಾಹಿತಿಯನ್ನು ತಿಳಿಸಲಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದ ತಜ್ಞರಾದಂಥ ಡಾಕ್ಟರ್ ಕೆ ಟಿ ರಾಮಪ್ಪ ಅವರಿದ್ದಾರೆ. ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಮಾಡ್ಕೊಳ್ಳೋಂತ. ನಮಸ್ಕಾರ ಡಾಕ್ಟರ್ ಕೆ ಟಿ ರಾಮಪ್ಪ ಅವರೇ. ನಮಸ್ಕಾರ ಸರ್. ಹೇಳಿ, ಮೊದಲಿಗೆ ಓದಲಿನ ಮಹತ್ವದ ಬಗ್ಗೆ ತಿಳಿಸ್ಕೊಡಿ ಸ್ವಲ್ಪ. ಸರ್, ಅದರ ಬಗ್ಗೆ ನಾನು ಹೇಳೋದಾದರೆ ಇಲ್ಲಿ ಇತ್ತೀಚಿನ ದಿನಗಳಲ್ಲಿ ಸಿರಿಧಾನ್ಯಗಳ ಬಗ್ಗೆ ಸಾಕಷ್ಟು ಒಂದು ಮಹತ್ವವನ್ನು ಕೊಡಲಾಗ್ತಾ ಇದೆ. ಅದು ಸರ್ಕಾರದ ವತಿಯಿಂದ ಇರಬಹುದು, ಅಥವಾ ಸರ್ಕಾರೇತರ ಸಂಸ್ಥೆಗಳಿಂದ ಇರಬಹುದು, ಅಥವಾ ಎಲ್ಲ ಕೃಷಿ ವಿಶ್ವವಿದ್ಯಾಲಯಗಳಿಂದ ಸಾಕಷ್ಟು ಒಂದು ಮಹತ್ವವನ್ನು ಕೊಡಲಾಗ್ತಾ ಇದೆ. ಇದಕ್ಕೆ ಪ್ರಮುಖವಾದಂಥ ಕಾರಣ ಏನಪ್ಪ ಅಂತಂದು ಹೇಳಿದರೆ, ಇತ್ತೀಚಿನ ದಿನಗಳಲ್ಲಿ ಏನು ಬದಲಾಗುತ್ತಿರುವ ಜೀವನ ಶೈಲಿಯೊಂದು ನಾವು ನೋಡೋದಾದರೆ, ಏನು ಆರೋಗ್ಯದ ಮೇಲೆ ಒಂದು ಪ್ರತಿಕೂಲ ಪರಿಣಾಮ ಬೀರ್ತಾ ಇರೋದ್ರಿಂದ ಏನು ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲಿಕ್ಕೆ ಏನು ಸಿರಿಧಾನ್ಯಗಳಲ್ಲಿರ್ತಕ್ಕಂಥ ಪೋಷಕಾಂಶಗಳ ಒಂದು ಮಹತ್ವವನ್ನು ಅರಿತು ಈ ಸಿರಿಧಾನ್ಯಗಳ ಬಗ್ಗೆ ಸಾಕಷ್ಟು ಮಹತ್ವವನ್ನು ಕೊಡಲಾಗ್ತಾ ಇದೆ. ಇನ್ನು ಊದಲು ಬಗ್ಗೆ ನಾವು ಹೇಳೋದಾದರೆ, ಅದನ್ನು ನಾವು ಬಾರ್ನ್ಯಾರ್ಡ್ ಮಿಲೆಟ್ ಅಂತಂದೇಳಿ ಇಂಗ್ಲೀಷ್ನಲ್ಲಿ ಕರಿತೀವಿ. ಇದರಲ್ಲಿ ಸಾಕಷ್ಟು ಲವಣಾಂಶಗಳು ಜಾಸ್ತಿ ಇದ್ದಾವೆ. ಅದು ಕ್ಯಾಲ್ಸಿಯಂ ಇರ್ಬೋದು ಅಥವಾ ಐರನ್ ಇರ್ಬೋದು, ಅದು ತುಂಬ ಹೆಚ್ಚಿನ ಪ್ರಮಾಣದಲ್ಲಿ ಇರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಅಲ್ಲದೆ ಇದರಲ್ಲಿ ಏನು ಫೈಬರ್ ಪ್ರಮಾಣ, ಏನು ನಾರಿನಂಶ ಅಂತಂದೇಳಿ ನಾವೇನು ಹೇಳ್ತೀವಿ, ಅದು ಅತಿ ಮುಖ್ಯವಾಗಿರ್ತಕ್ಕಂಥದ್ದು. ನಮ್ಮ ಒಂದು ದೇಹದ ಆರೋಗ್ಯ ಕಾಪಾಡಿಕೊಳ್ಳಲಿಕ್ಕೆ ನಾರಿನಂಶ ಅತಿ ಮುಖ್ಯವಾಗಿರ್ತಕ್ಕಂಥದ್ದು. ಅದು ಸುಮಾರು 13.5 5% ಇರ್ತಕ್ಕಂಥದ್ದು ನಾವು ಊದಲಿನಲ್ಲಿ ಕಾಣಬಹುದು. ಮತ್ತು ಇದರಲ್ಲಿರ್ತಕ್ಕಂಥ ಪ್ರೋಟೀನೂ ಸಹ 11% ಪ್ರೋಟೀನು ಸಹ ಪ್ರಮಾಣ ಏನು ಸಹ ಇದೆ, ಮತ್ತು ಕಾರ್ಬೋಹೈಡ್ರೇಟ್ 55% ಇದೆ. ಹಾಗಾಗಿ ಇದು ನಮ್ಮ ಒಂದು ಈ ದೇಹದ ಸಮತೋಲನ ಕಾಪಾಡಿಕೊಳ್ಳಿಕ್ಕೆ, ಅಂದರೆ ಕಸ ಕಡ್ಡಿ ಇರ್ಬೋದು ಅವನ್ನ ನಾವು ಕಡಿಮೆ ಮಾಡ ಅವನ್ನ ನಾವು ತೆಗೆದಾಗ ಮಾತ್ರ ಅದರ ಒಂದು ಬಳಕೆಗೆ ಯೋಗ್ಯವಾಗುತ್ತೆ ಅನ್ನೋದು ಅದಂತೂ ಪ್ರಮುಖವಾಗಿ ಬಳಕೆಗೆ ಯೋಗ್ಯವಾಗುತ್ತೆ. ಮತ್ತು ಅದರ ಜೀವಿತಾವಧಿ ನಾವು ಕಾಪಾಡಬೇಕಾದ್ರೆ ನಾವು ಅದನ್ನ ಸ್ಟೋರೇಜ್ ಕೆಪಾಸಿಟಿ ಅಂತ ಹೇಳಿ, ಹೌದು ಸ್ಟೋರೇಜ್ನ ನಾವು ಎಫೆಕ್ಟಿವ್ ಸ್ಟೋರೇಜ್ ಮಾಡಬೇಕಾದಾಗ ಅದರ ಒಂದು ಜೀವಿತಾವಧಿಯನ್ನು ನಾವು ಕಾಪಾಡಬೇಕಾದ್ರೆ ಸ್ವಚ್ಛಗೊಳಿಸತಕ್ಕಂಥ ಒಂದು ಕಾರ್ಯ ಒಂದು ಚಟುವಟಿಕೆ ಅತಿ ಮುಖ್ಯವಾಗಿರ್ತಕ್ಕಂಥದ್ದು. ಆ ಧೂಳು ಯಾಕಂದ್ರೆ ತಮಗೆಲ್ಲರಿಗೂ ಗೊತ್ತಿರುವಂಗೆ ಧೂಳಿನಿಂದನೇ ನಮಗೆ ಕ್ರಿಮಿಕೀಟಗಳಿರ್ಬೋದು ಅಥವಾ ಸೂಕ್ಷ್ಮಾಣುಜೀವಿಗಳು ಇರಲಿಕ್ಕೆ ಅವುಗಳು ಅದರಲ್ಲಿ ಏನು ಪ್ರೊಡಕ್ಷನ್ ಆಗಲಿಕ್ಕೆ ಅವಕಾಶ ಆಗುತ್ತೆ. ಹಾಗಾಗಿ ನಾವು ಈ ಒಂದು ಸ್ವಚ್ಛಗೊಳಿಸ್ತಕ್ಕಂಥ ಒಂದು ಚಟುವಟಿಕೆಯನ್ನು ಸರಿಯಾದ ರೀತಿಯಲ್ಲಿ ಮಾಡಿದಾಗ ಅದರ ಒಂದು ಬಳಕೆಗೆ ಯೋಗ್ಯ ಮಾಡಿರ್ತಕ್ಕಂಥದ್ದು ಮತ್ತು ಅದರ ಜೀವಿತ ಅವಧಿಯನ್ನು ನಾವು ಹೆಚ್ಚು ಮಾಡಿಕೊಳ್ಳಲಿಕ್ಕೆ ಅತಿ ಪ್ರಮುಖವಾದಂಥ ಒಂದು ಪಾತ್ರವನ್ನು ವಹಿಸುತ್ತೆ. ಇದು ಮೊಟ್ಟ ಮೊದಲನೇ ಒಂದು ಚಟುವಟಿಕೆ ಅಂತ ಹೇಳ್ಬೋದು. ಇನ್ನು ಅದರಲ್ಲಿರ್ತಕ್ಕಂಥ ಏನು ಕಲ್ಲುಗಳನ್ನು ತೆಗಿತಕ್ಕಂಥದ್ದು ಅದು ನಾವು ಡಿಸ್ಟೋನಿಂಗ್ ಅಂತೀವಿ. ಇದರಲ್ಲಿ ಸಂಸ್ಕರಣೆಯಲ್ಲಿ ಬೇರೆ ಬೇರೆ ವಿಧಗಳು ಬರ್ತವೆ, ಸ್ಟೆಪ್ ಟು ಅಂತ ಹೌದು, ವಿವಿಧ ಹಂತಗಳು ಬರ್ತವೆ, ವಿವಿಧ ಸಂಸ್ಕರಣಾ ಹಂತಗಳು ಬರ್ತವೆ. ಮೊಟ್ಟ ಮೊದಲನೇ ಅಂದ್ರೆ ನಾನು ಸ್ವಚ್ಛಗೊಳಿಸ್ತಕ್ಕಂಥ ಹೇಳಿದೆ. ಇನ್ನು ಎರಡನೇ ಅಂತಂದು ಹೇಳಿದ್ರೆ ಡಿಸ್ಟೋನಿಂಗ್, ಅಲ್ಲ ಅದರಲ್ಲಿರ್ತಕ್ಕಂಥ ಕಲ್ಲುಗಳನ್ನು ತೆಗಿತಕ್ಕಂಥದ್ದು. ಇದು ಒಂದು ಚಾಲೆಂಜಿಂಗ್ ಅಂತ ಹೇಳ್ಬೋದು. ಎಸ್ಪೆಷಲಿ ಈ ಒಂದು ಏನು ಸಿರಿಧಾನ್ಯಗಳು ಅಥವಾ ತೃಣಧಾನ್ಯಗಳಂತ ಕರಿತೀವಿ, ಅವು ಅತಿ ಚಿಕ್ಕವಾಗಿರ್ತಕ್ಕಂಥ ಒಂದು ಧಾನ್ಯಗಳು. ಅದೇ ರೀತಿ ಏನು ಸರಿಯಾದ ರೀತಿಯಲ್ಲಿ ನಾವು ಕಟಾವು ಮಾಡೋದು ಅಥವಾ ಅದನ್ನ ಒಂದು ಏನು ಕೊಯ್ಲು ಮಾಡತಕ್ಕಂಥ ಪದ್ಧತಿಗಳನ್ನು ಅನುಸರಿಸದೇ ಇದ್ರೆ ಅದು ಸಣ್ಣ ಸಣ್ಣ ಕಲ್ಲುಗಳು ಏನಾದರೂ ಅದರಲ್ಲಿ ಸೇರ್ಕೊಂಡ್ರೆ ಅದನ್ನು ತೆಗಿತಕ್ಕಂಥದ್ದು ತುಂಬಾ ಒಂದು ಚಾಲೆಂಜಿಂಗ್ ಅಂತ ಹೇಳ್ಬೋದು. ಈಗ ಒಂದು ಡಿಸ್ಟೋನಿಂಗ್ ಮಾಡಲಿಕ್ಕೆ ಅದರಲ್ಲಿರ್ತಕ್ಕಂಥ ಕಲ್ಲುಗಳನ್ನು ತೆಗಿಲಿಕ್ಕೆ ಸಾಕಷ್ಟು ಏನು ಯಂತ್ರೋಪಕರಣಗಳು ಈಗಾಗಲೇ ಇದಾವೆ. ಯಾವಾಗ ಒಂದು ನಿರ್ದಿಷ್ಟ ಏನು ಆಪ್ಟಿಮಮ್ ಮಾಯಿಶ್ಚರ್ ಕಂಟೆಂಟ್ ಅಂತ ನಾವು ಕರಿತೀವಿ, ಅದಕ್ಕೆ ನಿರ್ದಿಷ್ಟ ಪ್ರಮಾಣಕ್ಕೆ ಒಣಗಿಸಿದಾಗ ಮಾತ್ರ ಈ ಒಂದು ಸಿರಿಧಾನ್ಯಗಳನ್ನು ಹೆಚ್ಚಿನ ಪ್ರಮಾಣದವರೆಗೆ ಹೆಚ್ಚಿನ ದಿನಗಳವರೆಗೆ ನಾವು ಅದನ್ನು ಶೇಖರಣೆ ಮಾಡಲಿಕ್ಕೆ ಅವಕಾಶ ಆಗುತ್ತೆ. ಹಾಗಾಗಿ ಇದು ಒಂದು ಡ್ರೈಯಿಂಗ್ ಅಂತಕ್ಕಂಥದ್ದು ತುಂಬಾ ಪ್ರಮುಖವಂತ ಪಾತ್ರವನ್ನು ವಹಿಸುತ್ತೆ. ಸಾಮಾನ್ಯವಾಗಿ ರೈತರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಸೂರ್ಯನ ಬಿಸಿಲಿನಲ್ಲೇ ಒಣಸ್ತಕ್ಕಂಥ ಪದ್ಧತಿಯನ್ನು ನಾವು ಕಾಣ್ತೀವಿ. ಯಾವಾಗ ಸೂರ್ಯನ ಒಂದು ಪ್ರಖರತೆ ಜಾಸ್ತಿ ಇದ್ದಾಗ ಅದರಲ್ಲಿ ಒಣಗಿಸ್ಲಿಕ್ಕೆ ಯಾವುದೇ ತೊಂದರೆ ಇಲ್ಲ. ಆದರೂ ಕೆಲವು ಕಡೆ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಏನು ವಾತಾವರಣ ಪ್ರತಿಕೂಲ ವಾತಾವರಣ ಇದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಮೋಡ ಮುಚ್ಚಿದ ವಾತಾವರಣ ಇರಬಹುದು ಅಥವಾ ಮಳೆ ಅವಾಗವಾಗ ಬರ್ತಕ್ಕಂಥ ಒಂದು ಪ್ರಮೇಯ ಇದ್ದಾಗ ನಾವು ಏನು ಮಾಡರ್ನ್ ಡ್ರೈಯಿಂಗ್ ಟೆಕ್ನಿಕ್ಸ್ ಅಂತ ಕರಿತೀವಿ ಅಥವಾ ಇಂಪ್ರೂವ್ಡ್ ಡ್ರೈಯಿಂಗ್ ಟೆಕ್ನಿಕ್ಸ್ ಅಂತ ಕರಿತೀವಿ, ಅವುಗಳಲ್ಲಿ ಒಣಗಿಸಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಈ ರೀತಿಯ ಪ್ರತಿಕೂಲ ಹವಾಮಾನ ಪದ್ಧತಿಯಲ್ಲಿ ಅವುಗಳನ್ನು ಒಂದು ನಿಖರ ಒಂದು ತೇವಾಂಶಕ್ಕೆ ಒಣಗಿಸ್ಲಿಕ್ಕೆ ಅವಕಾಶ ಆಗುತ್ತೆ. ಹಂಗಾಗಿ ಇದು ಡ್ರೈಯಿಂಗ್ ಅಂತಕ್ಕಂಥದ್ದು ಒಂದು ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ಇಲ್ಲಿ ಒಣಗಿಸುವ ತಂತ್ರಜ್ಞಾನ ಆಯಿತು, ಆಮೇಲೆ ಕ್ಲೀನಿಂಗ್ ಮಾಡೋದು, ಹರಳುಗಳನ್ನು ತೆಗಿತಕ್ಕಂಥದ್ದು ಆದಮೇಲೆ ಮುಖ್ಯವಾಗಿ ಇದನ್ನ ಮತ್ತೆ ಮಿಲ್ಲಿಂಗ್ ಅದು ಮಾಡಬೇಕಾ, ಅಕ್ಕಿಯನ್ನು ಮಾಡಬೇಕಾದ್ರೆ ಅದು ಪ್ರೊಸೆಸ್ ಬರುತ್ತಾ ಇಲ್ಲಿ ಹೇಗೆ? ಹೌದೌದು, ಇದು ಅಂತ ಈ ಸಿರಿಧಾನ್ಯಗಳಲ್ಲಿ ಅವುಗಳನ್ನು ಅಕ್ಕಿ ಮಾಡತಕ್ಕಂಥದ್ದು ಸಹ ನಾವು ಚಾಲೆಂಜಿಂಗ್ ಅಂತ ಹೇಳ್ಬೋದು. ಯಾಕಂತಂದು ಹೇಳಿದ್ರೆ ಇಲ್ಲಿ ಸಾಕಷ್ಟು ಮಷಿನರೀಸ್ ಈಗಾಗಲೇ ಇದಾವೆ, ಆದರೆ ಒಂದು ಏನೋ ಎಫೆಕ್ಟಿವ್ ಅಥವಾ ಎಫಿಷಿಯೆಂಟ್ ಮಷಿನರೀಸ್ನ ನಾವು ಅನೇಕ ಏನೋ ಈಗ ಏನೋ ಸಪ್ಲೈ ಮಾಡ್ತಾ ಇದ್ರೆ ಅದರಲ್ಲಿ ಸ್ವಲ್ಪ ಕೆಲವು ನ್ಯೂನತೆಗಳನ್ನು ನಾವು ಕಾಣಬಹುದು. ಯಾಕಂದ್ರೆ ಇದೇನಾಗುತ್ತೆ ಅಂತ ಹೇಳಿದ್ರೆ ನಾವು ಯಂತ್ರೋಪಕರಣ ಯಾವುದೇ ಒಂದು ಸಂಸ್ಕರಣೆಗೆ ನಾವು ಯಂತ್ರೋಪಕರಣ ಅಂತ ಹೇಳಿ ಮಾತಾಡಬೇಕಾದಾಗ ಅವುಗಳನ್ನು ನಿಖರ ಗಾತ್ರದ ಬಗ್ಗೆ ನಾವು ಸ್ವಲ್ಪ ಗೊತ್ತಿರಬೇಕಾಗುತ್ತೆ. ಈಗೇನು ಮಾಡ್ತಾರೆ ಅಂತ ಹೇಳಿದ್ರೆ ಕೆಲವು ಸಪ್ಲೈಯರ್ಸ್ ಏನು ಈ ಯಂತ್ರೋಪಕರಣಗಳನ್ನು ಸಪ್ಲೈ ಮಾಡ್ತಾರಲ್ಲ, ಅವರು ಯಾವುದೋ ಒಂದು ವೆರೈಟಿಗೆ ಅದನ್ನ ಡಿಸೈನ್ ಮಾಡಿ ಅದರ ಒಂದು ಸೀವ್ಸ್ ಜರಡಿ ಇರಬಹುದು ಅಥವಾ ಅದರ ಒಂದು ವೈಬ್ರೇಷನ್ಸ್ ಇರಬಹುದು ಅಥವಾ ಅದರ ಒಂದು ಇಳಿಜಾರು ಇರಬಹುದು, ಇವುಗಳನ್ನ ಅವರು ಸೆಟ್ ಮಾಡಿರ್ತಾರೆ. ಆದರೆ ನಮ್ಮಲ್ಲಿ ಇರ್ತಕ್ಕಂಥ ಏನು ಅವು ಏನು ವೆರೈಟೀಸ್ ಇದಾವೆ, ಆ ವೆರೈಟಿ ಸೂಕ್ತ ಆಗುತ್ತೋ ಇಲ್ಲ ಅಂತಂದ್ರೆ ನಾವು ಅದನ್ನು ನಾವು ಚೆಕ್ ಮಾಡ್ಕೋಬೇಕಾಗುತ್ತೆ. ಅದರಲ್ಲಿ ಸ್ವಲ್ಪ ಸ್ಲೈಟ್ ಮಾಡಿಫಿಕೇಶನ್ ಮಾಡಿದರೆ ಏನು ಯಂತ್ರೋಪಕರಣಗಳನ್ನು ನಮ್ಮಲ್ಲಿ ಇರ್ತಕ್ಕಂಥ ಯಂತ್ರೋಪಕರಣಗಳನ್ನು ಉಪಯೋಗ ಮಾಡಿಕೊಂಡು ಅದರಲ್ಲಿ ಸ್ವಲ್ಪ ಒಂದು ಮಾರ್ಪಾಡುಗಳನ್ನು ಮಾಡೋ ಮೂಲಕ ಒಂದು ಅತ್ಯಂತ ಹೆಚ್ಚಿನ ಒಂದು ಎಫಿಷಿಯೆಂಟ್ ಆಗಿ ನಾವು ಅವನ್ನು ಅಕ್ಕಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಆಗುತ್ತೆ. ಅದು ಸಹ ಅತಿ ಮುಖ್ಯವಾಗಿರ್ತಕ್ಕಂಥದ್ದು, ಅದರ ಮೇಲಿನ ಸಿಪ್ಪೆ ತೆಗೆಯತಕ್ಕಂಥದ್ದು ಇದೊಂದು ಪ್ರಮುಖವಾದ ಚಟುವಟಿಕೆ ಅನ್ಬೋದು. ಇದಕ್ಕೆ ಈಗಾಗಲೇ ಸಾಕಷ್ಟು ಡೆವಲಪ್ಮೆಂಟ್ ಆಗಿದೆ, ಅತ್ಯಧಿಕವಾಗಿ ಇಲ್ಲಿ ಈಗ ಸಂಶೋಧನೆ ನಡೀತಾ ಇದೆ. ಈಗ ನಮ್ಮ ಇದಕ್ಕೆ ಉದಾಹರಣೆ ಹೇಳಬೇಕಂತಂದ್ರೆ ನಮ್ಮ ಒಂದು ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಅಂದರೆ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನ ಅಡಿಯಲ್ಲಿ ಬರ್ತಕ್ಕಂಥ ಕೃಷಿ ತಾಂತ್ರಿಕ ವಿದ್ಯಾಲಯದಲ್ಲಿ ಸಣ್ಣ ಪ್ರಮಾಣದ ಮತ್ತು ಕಮರ್ಷಿಯಲ್ ಪ್ರಮಾಣದ ಒಂದು ಏನು ಅಕ್ಕಿಯನ್ನು ಮಾಡ್ತಕ್ಕಂಥ ಏನು ಮಿಲ್ಲಿಂಗ್ ಮಾಡಿ ಅದನ್ನ ಮೇಲೆ ಇರ್ತಕ್ಕಂಥ ಸಿಪ್ಪೆಯನ್ನು ತೆಗಲಿಕ್ಕೆ ಸಾಕಷ್ಟು ಅವಕಾಶಗಳನ್ನು ನಾವು ಮಾಡಿಕೊಟ್ಟಿದ್ದೀವಿ. ಅದರಲ್ಲಿ ಮೋರ್ ದೆನ್ 95% ಎಫಿಷಿಯಂಟ್ ಅದನ್ನು ಹಲ್ಲಿಂಗ್ ಡಿ ಹಲ್ಲಿಂಗ್ ಅಂತಂದ ಹೇಳಿ ಕರಿತೀವಿ. ಅದನ್ನು ಸಿಪ್ಪೆ ತೆಗಿತಕ್ಕಂಥ ಒಂದು ಪದ್ಧತಿಗಳನ್ನು ನಾವು ನಮ್ಮ ರೈತರಿಗೆ ಅನುಕೂಲ ಆಗಲಿಕ್ಕೆ ಅಂತಂದೇಳಿ ಅದನ್ನು ನಾವು ಸ್ಥಾಪನೆ ಮಾಡಿದ್ದೀವಿ. ಅದರ ಒಂದು ಸದುಪಯೋಗನ ರೈತರು ಪಡ್ಕೋಬಹುದು. ಈಗ ಒಬ್ಬ ರೈತ ಸಣ್ಣ ಒಂದು ಸಿರಿಧಾನ್ಯದ ಸಂಸ್ಕರಣಾ ಘಟಕವನ್ನು ಹಾಕೋಬೇಕಾದ್ರೆ ಅಂದಾಜು ಎಷ್ಟು ದುಡ್ಡು ಹಾಕ್ಬೇಕಂತ ಸಣ್ಣ ಪ್ರಮಾಣದಲ್ಲಿ? ಸಣ್ಣ ಪ್ರಮಾಣದಲ್ಲಿ ಅಂತಂದೇಳಿದ್ರೆ ಈಗ 100-150 kg ಪ್ರಮಾಣದಲ್ಲಿ ಏನಾದರೂ ಮಾಡಬೇಕಾದಾಗ ಸುಮಾರು ಒಂದು 3 lakh ಅಷ್ಟಾದ್ರೆ ಒಂದು ಎಫೆಕ್ಟಿವ್ ಆಗಿ ಏನು ಪ್ರೊಸೆಸಿಂಗ್ ಅದು ಕ್ಲೀನಿಂಗ್ ಇರ್ಬೋದು, ಗ್ರೇಡಿಂಗ್ ಇರ್ಬೋದು, ಅದು ಗ್ರೇಡಿಂಗು ಸಹ ಅತಿ ಮುಖ್ಯವಾಗಿರ್ತಕ್ಕಂಥ ನಾನು ಹೇಳ್ಬೋದು. ಯಾಕಂದ್ರೆ ಗ್ರೇಡ್ ಮಾಡೋದ್ರಿಂದ ಏನಾಗುತ್ತೆ, ಗ್ರಾಹಕರಲ್ಲಿ ಹೆಚ್ಚಿನ ಒಂದು ಏನು ಬೆಲೆಯನ್ನು ನಾವು ಪಡೀಲಿಕ್ಕೆ ಅವಕಾಶ ಆಗುತ್ತೆ. ಹಾಗಾಗಿ ಕ್ಲೀನಿಂಗು, ಗ್ರೇಡಿಂಗು, ಮತ್ತು ಡಿ ಸ್ಟೋನಿಂಗು ಮತ್ತು ಮಿಲ್ಲಿಂಗು ಇವನ್ನ ಮಾಡಿಕೊಳ್ಳಿಕ್ಕೆ ಒಂದು 3-4 lakh ಇನ್ವೆಸ್ಟ್ಮೆಂಟ್ ಮಾಡಂಗಿದ್ರೆ ಸಣ್ಣ ಪ್ರಮಾಣದ ಒಂದು ಒಳ್ಳೆಯ ಘಟಕವನ್ನು ಸಂಸ್ಕರಣ ಏನು ಸಿರಿಧಾನ್ಯ ಸಂಸ್ಕರಣ ಘಟಕವನ್ನು ನಾವು ಸ್ಥಾಪನೆ ಮಾಡಬಹುದು. ಇನ್ನು ಸಂಸ್ಕರಣೆ ಆದಮೇಲೆ ಮುಖ್ಯವಾಗಿ ಮೌಲ್ಯವರ್ಧನೆ ಅಷ್ಟೇ ಮುಖ್ಯ. ಈ ಸಿರಿಧಾನ್ಯದ ಮೌಲ್ಯವರ್ಧನೆ, ಊದಲಿನ ಮೌಲ್ಯವರ್ಧನೆ ಬಗ್ಗೆ ಏನು ಹೇಳ್ತೀರಿ? ಇದು ತಾವು ಒಂದು ಒಳ್ಳೆಯ ಪ್ರಶ್ನೆಯನ್ನು ಕೇಳಿದರೆ, ಯಾಕಂದರೆ ಈಗ ನಾವು ಯಾವುದೇ ಒಂದು ಬೆಳೆಗೆ ಬೆಲೆ ಬರಬೇಕಾದ್ರೆ ಅಥವಾ ಬೇಡಿಕೆ ಬರಬೇಕಾದ್ರೆ ಹೆಚ್ಚು ಹೆಚ್ಚು ಮೌಲ್ಯವರ್ಧಿತ ಪದಾರ್ಥಗಳನ್ನು ನಾವು ಮಾಡೋದ್ರಿಂದ ಯಾವುದೇ ಒಂದು ಬೆಳೆಗೆ ನಾವು ಬೇಡಿಕೆಯನ್ನು ಹೆಚ್ಚು ಮಾಡಬಹುದು. ಈಗ ಸಾಮಾನ್ಯವಾಗಿ ಈ ಸಿರಿಧಾನ್ಯಗಳ ಒಂದು ಕಂಪ್ಲೇಂಟ್ ಏನಪ್ಪ ಅಂದ್ರೆ ಜನರಲ್ಲಿ ಗ್ರಾಹಕರ ಏನಪ್ಪ ಅಂತ ಹೇಳಿದ್ರೆ ಅವು ಅಷ್ಟೊಂದು ರುಚಿಕರವಾಗಿರುವುದಿಲ್ಲ ಅಂತಂದನ್ನು ನಾವು ಕಾಣಬಹುದು. ಅದರಲ್ಲಿ ಪ್ರಮುಖವಾಗಿ ಮಕ್ಕಳು ಅದರ ಒಂದು ಏನು ಆಸಕ್ತಿ ತೋರಿಸ್ತಾ ಇಲ್ಲ ಅದನ್ನ ತಿನ್ನಲಿಕ್ಕೆ. ಹಾಗಾಗಿ ಯಾಕಂದ್ರೆ ಅದು ರುಚಿ ಇಲ್ಲ ಅಂತಂದು ಹೇಳಿದ್ರೆ ಮಕ್ಕಳಿಗೆ ಅದನ್ನ ಅದು ಆಕರ್ಷಣೆ ಮಾಡಲಿಕ್ಕೆ ಅವಕಾಶ ಆಗೋದಿಲ್ಲ. ಹಾಗಾಗಿ ಅತಿ ಹೆಚ್ಚಿನ ಜನರು ಇದನ್ನು ಬಳಸಬೇಕು, ಎಲ್ಲ ಒಂದು ವರ್ಗದ ಜನರು ಇದನ್ನು ಬಳಸಬೇಕಾದ್ರೆ ನಾವು ಮೌಲ್ಯವರ್ಧನೆ ಮಾಡೋದ್ರಿಂದ ಬೇರೆ ಬೇರೆ ರೀತಿಯ ಏನು ಮೌಲ್ಯವರ್ಧಿತ ಪದಾರ್ಥಗಳನ್ನು ಅದನ್ನ ತಯಾರು ಮಾಡ್ಕೊಳ್ಳಿಕ್ಕೆ ಅವಕಾಶ ಆಗುತ್ತೆ. ಯಾವಾಗ ಹೆಚ್ಚು ಹೆಚ್ಚು ಪದಾರ್ಥಗಳನ್ನು ನಾವು ತಯಾರು ಮಾಡಿದಾಗ ಹೆಚ್ಚಿನ ಗ್ರಾಹಕರಿಗೆ ಅದನ್ನ ಉಪಯೋಗ ಮಾಡಲಿಕ್ಕೆ ಅವಕಾಶ ಆಗುತ್ತೆ. ಇಲ್ಲಿ ಊದಲಿನ ಒಂದು ಏನು ಮೌಲ್ಯವರ್ಧಿತ ಪದಾರ್ಥಗಳನ್ನು ನಾವು ಮಾತಾಡೋದಾದ್ರೆ ಇದು ಟ್ರೆಡಿಷ್ನಲ್ ಏನು ಸಾಂಪ್ರದಾಯಿಕ ಏನು ಪದಾರ್ಥಗಳಿದ್ದಾವೆ ಅವನ್ನು ಸಹ ಮಾಡಬಹುದು. ಅದು ಏನಪ್ಪ ಅಂತ ಹೇಳಿದ್ರೆ ಈಗ ರೊಟ್ಟಿ ಮಾಡೋದಿರ್ಬೋದು ಅಥವಾ ಅಕ್ಕಿಯಿಂದ ಅನ್ನ ಮಾಡೋದಿರ್ಬೋದು ಅಥವಾ ಅಂಬಲಿ ಮಾಡೋದಿರ್ಬೋದು, ಪಾಯಸ ಮಾಡೋದಿರ್ಬೋದು, ಇವು ಅಂತೂ ಟ್ರೆಡಿಷ್ನಲ್ ಆಗಿ ಅವಕಾಶಗಳು ಸಾಕಷ್ಟು ಮಾಡ್ಕೊಳ್ಳಿಕ್ಕೆ ಅವಕಾಶಗಳಿದ್ದಾವೆ. ಇನ್ನು ಕೆಲವು ಏನು ಸುಧಾರಿತ ಏನು ಮೌಲ್ಯವರ್ಧಿತ ಪದಾರ್ಥಗಳನ್ನು ನಾವು ಮಾಡೋದಾದ್ರೆ ಅದರಲ್ಲಿ ಪ್ರಮುಖವಾಗಿ ಏನಪ್ಪ ಅಂತಂದ್ರೆ ಈಗ ಎಕ್ಸ್ಟ್ರೂಡೆಡ್ ಪ್ರಾಡಕ್ಟ್ಸ್ ಅಂತ ಬರ್ತವೆ. ಅಂದರೆ ಅವು ಹೆಚ್ಚಿನ ಒತ್ತಡ ಮತ್ತು ಹೆಚ್ಚಿನ ತಾಪಮಾನದಲ್ಲಿ ಮಾಡ್ತಕ್ಕಂಥ ಒಂದು ಪದ್ಧತಿಗಳು. ಇದರಲ್ಲಿ ಕೋಲ್ಡ್ ಎಕ್ಸ್ಟ್ರೂಜನ್ ಮತ್ತು ಹಾಟ್ ಎಕ್ಸ್ಟ್ರೂಜನ್ ಅಂತಂದೇಳಿ ಏನು ಈಗ ಹಾಟ್ ಎಕ್ಸ್ಟ್ರೂಜನ್ ಅಂದರೆ ಕುರ್ಕುರೆ ಮಾದರಿಯ ಪದಾರ್ಥಗಳು, ಈ ಒಂದು ಹಾಟ್ ಎಕ್ಸ್ಟ್ರೂಜನ್ ಅಂದ ಕೂಡ ಜನರಲ್ಲಿ ಏನಾಗುತ್ತೆ ಅಂತಂದು ಹೇಳಿದ್ರೆ ಜನರ ಒಂದು ಏನು ಅವರ ಒಂದು ದೃಷ್ಟಿ ಏನಪ್ಪ ಅಂತಂದ್ರೆ ಹೆಚ್ಚಿನ ಒಂದು ತಾಪಮಾನ ಇತ್ತಪ್ಪ ಅಂದ್ರೆ ಅದರಲ್ಲಿರ್ತಕ್ಕಂಥ ಪೋಷಕಾಂಶಗಳು ಹಾಳಾಗ್ತಕ್ಕಂಥ ಅಂತ ಒಂದು ಇದಿದೆ. ಆದರೆ ಅದು ಸಂಪೂರ್ಣವಾಗಿ ಸತ್ಯ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಇಲ್ಲಿ ನಾವು ಹಾಟ್ ಎಕ್ಸ್ಟ್ರೂಜನ್ ಅಂತಂದ್ರೆ ಕೇವಲ ಒಂದು 3-4 seconds ಆ ಒಂದು ಪ್ರಕ್ರಿಯೆ ಮುಗಿದೋಗ್ಬಿಡುತ್ತೆ. ಹಾಗಾಗಿ ಅದರಲ್ಲಿರ್ತಕ್ಕಂಥ ಪೋಷಕಾಂಶಗಳು ಜಾಸ್ತಿ ಹಾಳಾಗೋದಿಲ್ಲ, ನಷ್ಟ ಆಗಲಿಕ್ಕೆ ಅವಕಾಶ ಆಗೋದಿಲ್ಲ. ಇಲ್ಲಿ ಪ್ರಮುಖವಾಗಿ ಏನಪ್ಪ ಅಂತ ಹೇಳಿದ್ರೆ ಈ ಹಾಟ್ ಎಕ್ಸ್ಟ್ರೋಜನ್ ಅಂದ್ರೆ ಏನು ಕುರುಕುರಿ ಮಾದರಿಯ ಒಂದು ಪದಾರ್ಥಗಳನ್ನು ತಯಾರಿಸೋದ್ರಿಂದ ಅದು ಅಧಿಕ ಪ್ರಮಾಣದಲ್ಲಿ ಜೀರ್ಣ ಆಗಲಿಕ್ಕೂ ಸಹ ಅವಕಾಶ ಆಗುತ್ತೆ. ಮತ್ತು ಏನು ಸ್ಟಾರ್ಚ್ ಮಾಡಿಫಿಕೇಶನ್ ಆಗಿ ಅದರ ಒಂದು ಟೇಸ್ಟ್ ಹೆಚ್ಚಾಗಲಿಕ್ಕೆ ಅವಕಾಶ ಆಗುತ್ತೆ. ಹಾಗಾಗಿ ಮಕ್ಕಳು ಕುರುಕುರೆ ಯಾಕೆ ಇಷ್ಟಪಡ್ತಾರೆ ಅಂತ ಹೇಳಿದ್ರೆ ಅದರ ಒಂದು ಏನು ಸ್ಟ್ರಕ್ಚರ್ ಇರ್ಬೋದು, ಟೆಕ್ಸ್ಚರ್ ಇರ್ಬೋದು, ಅದು ಮಾರ್ಪಾಡು ಆಗೋದ್ರಿಂದ ತಿನ್ನಲಿಕ್ಕೆ ಇಷ್ಟ ಆಗುತ್ತೆ, ಇಷ್ಟಪಡ್ತಾರೆ. ಮತ್ತು ಅದು ಜೀರ್ಣ ಆಗಲಿಕ್ಕೂ ತ್ವರಿತಗತಿಯಲ್ಲಿ ಜೀರ್ಣ ಆಗಲಿಕ್ಕೂ ಸಹ ಅವಕಾಶ ಆಗುತ್ತೆ. ಮತ್ತು ಮಕ್ಕಳ ಒಂದು ಟೇಸ್ಟ್ ಯಾವಾಗ ಬರುತ್ತೆ ಅದನ್ನು ಈ ವಯೋವೃದ್ಧರು ಇರ್ಬೋದು, ಇವನ್ನ ಮಕ್ಕಳು ಇರ್ಬೋದು ಬಳಸಲಿಕ್ಕೆ ಅವಕಾಶ ಆಗುತ್ತೆ. ಇನ್ನು ಪಾಸ್ಟಾ ಮಾದರಿಯಲ್ಲಿ ಕೋಲ್ಡ್ ಎಕ್ಸ್ಟ್ರೂಜನ್ ಅಂತ ನಾವು ಕರಿತೀವಿ. ಈಗ ಪಾಸ್ಟಾ ಅಂತಂದ್ ಪಾಸ್ತಾ ಇರ್ಬೋದು ಅಥವಾ ನೂಡಲ್ಸ್ಗಳು ಇರ್ಬೋದು, ಶಾವಿಗೆ ಇರ್ಬೋದು, ಅವುಗಳನ್ನ ನಾವು ರೆಡಿ ಟು ಕುಕ್ ಪ್ರಾಡಕ್ಟ್ಗಳು ಅಂತ ಕರಿತೀವಿ. ಅಂದ್ರೆ ಅವನ್ನ ನಾವು ಏನು ತಕ್ಷಣವಾಗಿ ಕಡಿಮೆ ಸಮಯದಲ್ಲಿ ಅದನ್ನ ಕುಕ್ ಮಾಡಿಕೊಂಡು ಬೇಯಿಸಿ ತಿನ್ನತಕ್ಕಂಥ ಪದಾರ್ಥಗಳಂತ ಅನ್ಬೋದು. ಈ ರೀತಿಯ ಕೋಲ್ಡ್ ಮತ್ತು ಹಾಟ್ ಎಕ್ಸ್ಟ್ರೂಡೆಡ್ ಪ್ರಾಡಕ್ಟ್ಸ್ ಅದಕ್ಕೆ ತುಂಬಾ ಬೇಡಿಕೆ ಇದೆ. ಮತ್ತು ಅದಕ್ಕೆ ಅದರಿಂದ ನಾವು ಬೇರೆ ಬೇರೆ ಆಕಾರದ ಮೌಲ್ಯವರ್ಧಿತ ಪದಾರ್ಥಗಳನ್ನು ಗ್ರಾಹಕರ ಅಪೇಕ್ಷೆಗೆ ತಕ್ಕಂಗೆ ಪಡೆಯಲಿಕ್ಕೆ ಅವಕಾಶ ಇದೆ. ಅಂದ್ರೆ ಇದರಲ್ಲಿ ಊದಲಿಂದ ಬ್ರೆಡ್, ಬಿಸ್ಕೆಟ್, ಅದು ಒಂದು ಬೇಕರಿ ಪದಾರ್ಥಗಳಿಗೆ ಹಪ್ಪಳ ಆತರ ಮಾಡಬಹುದು. 100% ಮಾಡಬಹುದು, ಯಾಕಂದ್ರೆ ಬೇಕರಿ ಪದಾರ್ಥಗಳಿಗೆ ವಿಶೇಷವಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಇದರಲ್ಲಿ? ಏನಾದರೂ ಬ್ರ್ಯಾಂಡಿಂಗ್ ಮಾಡಿ ತಮ್ಮದೇ ಆದ ಬ್ರ್ಯಾಂಡಲ್ಲಿ ಈ ಸಿರಿಧಾನ್ಯ ಊದಲಿನ ಒಂದು ಸಂಸ್ಕರಣ ಮಾಡಿದಂಥ ವಸ್ತುಗಳನ್ನು ಮಾರಾಟ ಮಾಡಲಿಕ್ಕೆ ಅವಕಾಶಗಳಿದಾವ, ಮತ್ತು ಬೆಲೆ ಅದು ಹೇಗೆ, ವ್ಯಾಲ್ಯೂ ಅಡಿಷನ್ ಮಾಡೋದ್ರಿಂದ ಯಾವ ರೀತಿ ಉಪಯೋಗ ಆಗುತ್ತೆ ನಮ್ಮ ರೈತರಿಗೆ? ಊದಲನ್ನು ನೇರವಾಗಿ ಅಕ್ಕಿಯನ್ನು ಮಾಡಿ ಮಾರೋದ್ರ ಬದಲಾಗಿ ಇಂಥ ಒಂದು ಕುರುಕುರೆಗಳನ್ನು ಮಾಡಿ ಅಥವಾ ರೆಡಿ ಟು ಈಟ್ ಅಂತಕ್ಕಂಥ ತಿಂಡಿಗಳನ್ನು ಮಾಡಿ ಮಾರಾಟ ಮಾಡೋದ್ರಿಂದ ಯಾವ ರೀತಿ ಲಾಭ ಆಗುತ್ತೆ ಅಂತ? ಸರ್, ಒಂದು ನಾನು ಸ್ಟ್ರೇಟ್ ಫಾರ್ವರ್ಡಾಗಿ ಹೇಳೋದಂತ ಹೇಳಿದ್ರೆ, ನಾವು ಯಾವಾಗ ಮೌಲ್ಯವರ್ಧನ ಮಾಡ್ತೀವಲ್ಲ ಅದರಿಂದ ಕನಿಷ್ಠ ಅಂದ್ರೂ 25-30% ಲಾಭ ಬರಲಿಕ್ಕೆ ಅವಕಾಶ ಆಗುತ್ತೆ. ನಾವು ರಾಮ್ ಮಟೀರಿಯಲ್ನ ಮಾರೋದಕ್ಕಿಂತ ಸಂಸ್ಕರಣೆ ಅಥವಾ ಮೌಲ್ಯವರ್ಧನೆ ಮಾಡಿದಾಗ ಎಲ್ಲ ಸಂಸ್ಕರಣೆ ವೆಚ್ಚ ಬಿಟ್ಟು ಕನಿಷ್ಠ ಅಂದ್ರೂ 25-30% ನಾವು ಲಾಭವನ್ನು ಪಡಲಿಕ್ಕೆ ಅವಕಾಶ ಇದೆ. ಆದರೆ ಅದರಿಂದ ಇದರಿಂದ ತಾವೊಂದು ಇದನ್ನು ಹೇಳಿದ್ರೆ ಬ್ರ್ಯಾಂಡಿಂಗ್ ಅಂತಂದು ಹೇಳಿದ್ರೆ ಇದು ಅದು ಅತಿ ಮುಖ್ಯವಾಗಿರ್ತಕ್ಕಂಥದ್ದು. ಯಾಕಂದ್ರೆ ನಾವು ನಿರಂತರವಾಗಿ ಒಂದು ಬಿಸ್ನೆಸ್ ಮಾಡೋದಾದ್ರೆ ಆದಾಗ ಏನು ಗುಣಮಟ್ಟದ ಬಗ್ಗೆ ನಾವು ಅತ್ಯಂತ ಮಹತ್ವವನ್ನು ವಹಿಸಬೇಕಾಗುತ್ತೆ. ಯಾವಾಗ ನಾವು ಯಾವುದೇ ಒಂದು ಪದಾರ್ಥವನ್ನು ಅದರ ರೆಸಿಪಿ ರೆಡಿ ಮಾಡಿದ ಮೇಲೆ ಅದರ ಒಂದು ಏನು ಟೆಸ್ಟಿಂಗ್ ಎಲ್ಲ ಆದಮೇಲೆ ಆ ಒಂದು ಏನು ಗುಣಮಟ್ಟ ಇರುತ್ತಲ್ಲ, ಗುಣಮಟ್ಟವನ್ನು ನಾವು ನಿರಂತರವಾಗಿ ಕಾಪಾಡ್ತಾ ಇತ್ತಪ್ಪ ಅಂದರೆ ಅದನ್ನೇ ನಾವು ಬ್ರ್ಯಾಂಡಿಂಗ್ ಅಂತ ಕರಿತಕ್ಕಂಥದ್ದು. ಯಾವಾಗ ಜನರಿಗೆ ಹೌದಪ್ಪ ಇದು ಒಳ್ಳೆ ಪದಾರ್ಥ ಮತ್ತು ಇದು ಒಂದು ಏನು ಮೌಲ್ಯವರ್ಧಿತ ಪದಾರ್ಥ ಮತ್ತು ಪೌಷ್ಟಿಕಾಂಶ ಭರಿತ ಪದಾರ್ಥ ಮತ್ತು ರುಚಿನೇ ಇರ್ಬೋದು ಅಥವಾ ಆ ಟೆಕ್ಸ್ಟೋಜನ್ ಇರ್ಬೋದು, ಏನೋ ನುಚ್ಚೇನು ಬಂದಿರತಕ್ಕಂಥ ನುಚ್ಚುಗಳಿಂದ ಅದನ್ನು ಸ್ವಲ್ಪ ಹಿಟ್ಟಿನ ಮಾದರಿಯಲ್ಲಿ ಮಾಡಿಕೊಂಡು ನಾವು ಮಾಡ್ತಕ್ಕಂಥದ್ದು. ಹಂಗಾಗಿ ಏನು ಕಡಿಮೆ ಏನು ವ್ಯಾಲ್ಯೂ ರಾ ಮಟೀರಿಯಲ್ಸ್ನ ಯೂಸ್ ಮಾಡಿಕೊಂಡು ಅಧಿಕ ಬೆಲೆಯ ಮೌಲ್ಯವರ್ಧಿತ ಪದಾರ್ಥಗಳನ್ನು ಮಾಡ್ಕೊಳ್ಳಿಕ್ಕೆ ಈ ಒಂದು ಮೌಲ್ಯವರ್ಧನೆ ಅತ್ಯಂತ ಪ್ರಮುಖವಂಥ ಪಾತ್ರವನ್ನು ವಹಿಸುತ್ತೆ ಅಂತ ಹೇಳಲಿಕ್ಕೆ ನಾನು ಇಲ್ಲಿ ಇಷ್ಟಪಡ್ತೀನಿ. ಹೇಗೆ ನಿಮ್ಮ ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಈ ಊದಲಿನ ಬಗ್ಗೆ ಏನಾದರೂ ಸಿಹಿ ತಿಂಡಿಗಳನ್ನು ಮಾಡೋದು, ಮೌಲ್ಯವರ್ಧ ಪದಾರ್ಥಗಳು ಮಾಡ್ತಾ ಇದ್ದೀರಾ, ಹೇಗೆ ಸಂಶೋಧನೆಗಳು ನಡೆದ ಇದ್ರ ಬಗ್ಗೆ ಎಲ್ಲ ಹೇಗೆ? ಈಗಾಗಲೇ ಸಾಕಷ್ಟು ನಮ್ಮ ಒಂದು ಕೃಷಿ ವಿಶ್ವವಿದ್ಯಾಲಯದಿಂದ ಇವನ್ನು ಅದರ ಒಂದು ತಳಿಗಳ ಒಂದು ಅಭಿವೃದ್ಧಿನೂ ಸಹ ನಡೀತಾ ಇದೆ. ಅದರ ಬಗ್ಗೆ ನನಗೆ ಹೆಚ್ಚಿನ ಮಾಹಿತಿ ಇಲ್ಲ. ಅದನ್ನ ಅಗರಿಯಲ್ಲಿ ನಮ್ಮ ಏನು ಅಗರಿಯಲ್ಲಿ ಇರ್ತಕ್ಕಂಥ ನಮ್ಮ ವಿಜ್ಞಾನಿಗಳು ಇದರ ಬಗ್ಗೆ ಸಂಶೋಧನೆ ನಡೆಸಿದರೆ, ಅಂದರೆ ವಿವಿಧ ರೀತಿಯ ತಳಿಗಳ ಒಂದು ಅಭಿವೃದ್ಧಿಯ ಒಂದು ಸಂಶೋಧನೆ ನಡೀತಾ ಇದೆ. ಇನ್ನು ನಮ್ಮ ಸಂಸ್ಕರಣೆ ಮತ್ತು ಮೌಲ್ಯವರ್ಧನ ವಿಭಾಗದಲ್ಲಿ, ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಆ ಒಂದು ವಿಭಾಗದಲ್ಲಿ ಬೇಗಳಿಗೆ ಸಂಬಂಧಪಟ್ಟಂತ ಎಲ್ಲ ಏನು ಪದಾರ್ಥಗಳನ್ನು ಮಾಡ್ಕೊಳ್ಳಕ್ಕೆ ನಮ್ಮಲ್ಲಿ ಅವಕಾಶಗಳು ಇದ್ದೇವೆ. ಅದರ ಬಗ್ಗೆ ಸಹ ನಾವು ಸಾಕಷ್ಟು ಈಗಾಗಲೇ ಕೆಲಸನೂ ಮಾಡಿದೀವಿ, ತರಬೇತಿನ ಯಾರಿಗೆ ಇಷ್ಟ ಇದ್ದವರಿಗೆ ಬಂದು ಇಲ್ಲಿ ಏನು ಅದು ಮೌಲ್ಯವರ್ಧಿತ ಪದಾರ್ಥಗಳು, ಎಲ್ಲಾ ರೀತಿಯ ಮೌಲ್ಯವರ್ಧಿತ ಪದಾರ್ಥಗಳು, ಅದು ಬೇಕರಿ ಆಧಾರಿತ ಮೌಲ್ಯವರ್ಧಿತ ಪದಾರ್ಥಗಳು ಇರಬಹುದು, ಅಥವಾ ನಾನು ಹೇಳಿದಂಗೆ ಅಧಿಕ ಒತ್ತಡ ಮತ್ತು ತಾಪಮಾನದ ಎಕ್ಸ್ಟ್ರೂಷನ್ ಟೆಕ್ನಾಲಜಿ ಆಧಾರಿತ ಪದಾರ್ಥಗಳು ಇರಬಹುದು, ಮತ್ತು ಇನ್ನು ಫರ್ಮೆಂಟೆಡ್ ಪ್ರಾಡಕ್ಟ್ಸ್ ಅಂತ ಉಳಿಯಾಗಿಸಿ ಮಾಡಿರ್ತಕ್ಕಂಥ ಪದಾರ್ಥಗಳು, ಅದು ಎಸ್ಪೆಷಲಿ ಏನು ಈಗ ಇಡ್ಲಿ ಮತ್ತು ಏನು ದೋಸೆ, ಅವು ಸಹ ಅತಿ ಮುಖ್ಯವಾದಂಥ ಪಾತ್ರವನ್ನು ವಹಿಸುತ್ತವೆ. ಅದರದ ಒಂದು ಏನು ಅದು ಕೇವಲ ಏನು ಆ ಬ್ಯಾಟರ್ನ ತಯಾರು ಮಾಡೋದಲ್ಲ, ಅದರ ಪುಡಿಯನ್ನು ತಯಾರು ಮಾಡ್ತಕ್ಕಂಥ ಒಂದು ತಂತ್ರಜ್ಞಾನದ ಬಗ್ಗೆಯೂ ನಾವು ಸಹ ಕೆಲವು ಸಂಶೋಧನೆಗಳನ್ನು ನಡೆಸಿದ್ವಿ. ಮತ್ತಿನ್ನು ಪಾಪಿಂಗ್ ಮತ್ತು ಪಫಿಂಗ್ ಅಂತಂದೇಳಿ ಮಂಡಕ್ಕಿ ಆಧಾರಿತ, ಈಗ ಕೇವಲ ರೈಸಿನಿಂದನೇ ಮಂಡಕ್ಕಿ ಸಿರಿಧಾನ್ಯಗಳು ನಮ್ಮ ಒಂದು ಆರೋಗ್ಯಕ್ಕೆ ಅತಿ ಪ್ರಮುಖವಾದಂಥ ಒಂದು ಪಾತ್ರವನ್ನು ವಹಿಸುತ್ತವೆ. ಕೇವಲ ಏನು ರೈಸ್ ಭತ್ತ ಅಥವಾ ನಾವೇನು ಅಕ್ಕಿ ಗೋಧಿ ಅಂತೀವಿ ಅದಕ್ಕೆ ಪರಿಣಾಮಕಾರಿಯಾಗಿ ಈ ಸಿರಿಧಾನ್ಯಗಳು ನಮ್ಮ ಆರೋಗ್ಯ ಕಾಪಾಡಲಿಕ್ಕೆ ಅತ್ಯಂತ ಮಹತ್ವವನ್ನು ಪಾತ್ರವನ್ನು ವಹಿಸುತ್ತವೆ. ಹಾಗಾಗಿ ರೈತರು ಮತ್ತು ಗ್ರಾಹಕರು ಈ ಒಂದು ಸಿರಿಧಾನ್ಯಗಳನ್ನು ಹೆಚ್ಚು ಬೆಳೆಸಲಿಕ್ಕೆ ತಮ್ಮ ಒಲವನ್ನು ತೋರಿಸಬೇಕು. ಮತ್ತು ಈ ಒಲವನ್ನು ತೋರಿಸುವುದು ಹೇಗಂತ ಹೇಳಿದ್ರೆ, ಇವುಗಳ ಒಂದು ಏನು ಪ್ರೊಡಕ್ಷನ್ ಪ್ರಮಾಣವನ್ನು ಜಾಸ್ತಿ ಮಾಡತಕ್ಕಂಥದ್ದು ಅದು ಅತಿ ಮುಖ್ಯವಾದಂಥ ಪಾತ್ರವನ್ನು ವಹಿಸುತ್ತವೆ. ಯಾಕಂದ್ರೆ ಈಗಿನ ಈ ಪ್ರಸ್ತುತ ಏನಪ್ಪಾ ಅಂತ ನೋಡೋದಾದ್ರೆ ನಮಗೆ ಹೆಚ್ಚಿನ ಪ್ರಮಾಣದಲ್ಲಿ ಈ ಸಿರಿಧಾನ್ಯಗಳು ಸಿಗ್ತಾ ಇಲ್ಲ. ಹಾಗಾಗಿ ರೈತರು ಈ ಸಿರಿಧಾನ್ಯಗಳನ್ನು ಬೆಳಿಲಿಕ್ಕೆ ಒಲವನ್ನು ತೋರಿಸಬೇಕು, ಮತ್ತು ಅದಕ್ಕೆ ಸಾಕಷ್ಟು ಪ್ರೋತ್ಸಾಹವನ್ನು ಸರ್ಕಾರದ ವತಿಯಿಂದ ಕೊಡಲಾಗ್ತದೆ. ಆ ಒಂದು ಪ್ರೋತ್ಸಾಹವನ್ನು ಪಡ್ಕೊಂಡು ಹೆಚ್ಚು ಹೆಚ್ಚು ಬೆಳಿಲಿಕ್ಕೆ ರೈತರು ತಮ್ಮ ಏನು ಇಂಟ್ರೆಸ್ಟನ್ನು ತೋರಿಸ್ಬೇಕಾಗುತ್ತೆ. ಅದೇ ರೀತಿ ಯಾವಾಗ ನೀವು ರೈತರು ಈ ಪದಾರ್ಥಗಳನ್ನು ಬೆಳೆದಾಗ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಅತಿ ಮುಖ್ಯವಾಗಿರ್ತಕ್ಕಂಥ ಒಂದು ಪಾತ್ರವನ್ನು ವಹಿಸುತ್ತವೆ. ಯಾಕಂದರೆ ಅದು ಏನು ಕೊಯ್ಲೋತ್ತರವಾಗಿ ಆಗ್ತಕ್ಕಂಥ ನಷ್ಟ ಕಡಿಮೆ ಮಾಡಲಿಕ್ಕೆ ಇರ್ಬೋದು, ಮತ್ತು ಹೆಚ್ಚಿನ ಒಂದು ಲಾಭ ಪಡಿಬೇಕಾದ್ರೆ ರೈತರು ತಾವು ಬೆಳೆದಿರತಕ್ಕಂಥ ಬೆಳೆಗೆ ಹೆಚ್ಚಿನ ಲಾಭ ಪಡಿಬೇಕಾದ್ರೆ ಅದರಲ್ಲಿ ನಷ್ಟ ಕಡಿಮೆ ಮಾಡಬೇಕಾದಾಗ ನಾವು ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಮಾಡಲೇಬೇಕಾಗುತ್ತೆ. ಯಾವಾಗ ಸಂಸ್ಕರಣೆ ಮಾಡಿದಾಗ ನಷ್ಟ ಕಡಿಮೆ ಆಗುತ್ತೆ, ಮತ್ತು ಮೌಲ್ಯವರ್ಧನೆ ಮಾಡಿದಾಗ ಹೆಚ್ಚಿನ ಲಾಭ ಪಡ್ಕೊಳ್ಳಿಕ್ಕೆ ಅವಕಾಶ ಆಗುತ್ತೆ. ಒಳ್ಳೆಯದು ಡಾಕ್ಟರ್ ಕೆ ಟಿ ರಾಮಪ್ಪರು. ಇದುವರೆಗೆ ಯೋಗವನ್ನು ನಿರ್ವಹಿಸಲು 1 ಮಿಲಿಲೀಟರ್ ಅಸಾಟಿ ಮಾಪ್ರಿಡನ್ನು 4 ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಿ. ಬದನೆಯಲ್ಲಿ ಕುಡಿ ಮತ್ತು ಕಾಯಿ ಕೊರೆಯುವ ಹುಳುವಿನ ನಿಯಂತ್ರಣಕ್ಕಾಗಿ

ಕದಗಳು ತೆರೆದವ. ತಾಳದ ಮಾಳಪ್ಪ ತಾಳವ ನುಡಿಸಿದರೆ ಮೇಲೆ ಜಳಕಕ್ಕೆ ಹೋಗುವಾನು ಸ್ವಾಮಿ ಸಂಜಾನೆ ಪೂಜಾ ಬಂದ